ಅಡಿಕೆ ಎಷ್ಟು ವರ್ಷದ ಬೆಳೆ ಅದು? ಫಸಲು ಬರ್ತಾ ಇದೆಯಾ? ಹೇಗೆ ಫಸಲು ಬರ್ತಾ ಇದೆ ಸರ್? ಈಗ ಆಲ್ರೆಡಿ ನನಗೆ ಈಗ 12-13 ವರ್ಷದ ತೋಟ ಅದು, ಫಸಲು ಬರ್ತಾ ಇದೆ ಅಂತ ಏನಿಲ್ಲ. ಅಡಿಕೆ ನಡುವೆ ಬಾಳೆ ಹಾಕೊಂಡಿದ್ದೀರ? ಸರ್ ಅಡಿಕೆ ನಡುವೆ ಬಾಳೆ ಹಾಕೊಂಡಿನಿ, ಬಾಳೆ ಚೆನ್ನಾಗಿ ಬಂದಿದೆ ಸರ್ ಬಾಳೆ. ಈಗ 4 ಎಕರೆನು ತೋಟ ಮಾಡಿದಿರ? 4 ಎಕರೆನು ತೋಟ ಮಾಡಿದ್ದೀನಿ, ಅದರಲ್ಲಿ 1 ಎಕರೆ ಭತ್ತ ಮಾಡ್ತಿದ್ದೀನಿ ಸರ್. ನಾನು 1 ಎಕರೆ ಭತ್ತ ಮಾಡ್ತಿದ್ದೀನಿ. ಭತ್ತ ಹೇಗೆ ಮನೆಗೆ ಮಾತ್ರ ಊಟಕ್ಕಾಗುವಷ್ಟು ಬೆಳ್ಕೋತಾ ಇದ್ದಾರೋ ಹೇಗೆ? ಇಲ್ಲ, ನಾನು ಯಾಕಂತೇಳಿ ಮನೆಗೆ ಆಗುವಷ್ಟು ಇಟ್ಕೊಂಡ್ಬಿಟ್ಟು ಉಳಿದದ್ದ ಭತ್ತವನ್ನು ನಾನು ಮಾರಾಟ ಮಾಡ್ತಿದ್ದೀನಿ. ನಾನು ಭತ್ತದ ಅಳವಡಿಕೆ ಪದ್ಧತಿಯಲ್ಲಿ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಕತ್ಲಗೇರಿಯಲ್ಲಿ ಈ ಸಾಲ್ ನಾಟಿ ಅಂತ ಬಿತ್ತನೆ ನಾಟಿ ಮಾಡಿದ್ದಾರೆ, ಅದು ತುಂಬಾ ಚೆನ್ನಾಗೆ ಬಂದಿದೆ. ಆಮೇಲೆ ಈ ರೈತರ ಸಮಸ್ಯೆನ ಸ್ವಲ್ಪ ಈಗಿಸ್ಬೇಕು, ಕೂಲರ್ ಸಮಸ್ಯೆ ನೀಗಿಸ್ಬೇಕಾದ್ರೆ ಆ ಸಾಲ್ ನಾಟಿ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಂತ ನನ್ನ ಅನಿಸಿಕೆ. ಏನು ಹೊಸ್ತನ ಮತ್ತೆ ಅದರ ಅಡ್ವಾಂಟೇಜ್, ಅದರ ಉಪಯುಕ್ತತೆ ಏನು, ಅದರಿಂದ ಏನ್ ಪರಿಣಾಮ ಬೀರುತ್ತೆ ಸಾಲ ನಾಟಿ ಪದ್ಧತಿಯಿಂದ, ಏನ್ ಅನುಕೂಲ ಅಂತೀರಿ ಸರ್? ಈಗ ಒಂದು ಏನೋ ಅನುಕೂಲ ಅಂತ ಹೇಳಿದ್ರೆ ಕಳೆ ಅಷ್ಟೊಂದು ಕಳೆ ಆಗಲ್ಲ ಸರ್ ಒಂದು. ಆಮೇಲೆ ಈ ಬೀಜ ಏನು, ನಾವೇನು ಬೀಜ ಚೆಲ್ತಿರ್ತೇವಲ್ಲ ಸರ್, ಈಗ 1 ಎಕರೆಗೆ 25-30 ಕೆಜಿ ಬೀಜ ಬೇಕಾಗುತ್ತೆ. ಆ ಸಾಲ್ ನಾಟಿ ಪದ್ಧತಿಯಲ್ಲಿ 10 ಕೆಜಿ ಅಂದ್ರ ಬೀಜ ಆದ್ರೆ ಸಾಕು ಸರ್, ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಅದು. ಆಮೇಲೆ ಇಳುವರಿನ ಅಷ್ಟೇನೆ, ತುಂಬಾ ಚೆನ್ನಾಗಿ ಬರುತ್ತೆ, ಏನ್ ತೊಂದರೆ ಏನಿಲ್ಲ ಸರ್ ಅದು. ಆದ್ರೆ ನಾಟಿ ಮಾಡೋದು ಮತ್ತೆ ಅದು ಸಸಿ ಮಾಡಿ ಮಾಡೋದೆಲ್ಲ ರಗಳೆ ಅಂತ ರೈತರ ಅನಿಸಿಕೆಪ್ಪ. ಇಲ್ಲ ಸರ್, ಅದು ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮನೆ ಹತ್ರನೇ ಮಾಡ್ಕೋಬಹುದು. ಉದಾಹರಣೆ ಹೇಳ್ಬೇಕಂತಂದ ಹೇಳಿದ್ರೆ, ಈಗ ನಾವು ಅಡಿಕೆ ಪಾಟ್ ತಮ್ಮ ಇರ್ತೀವಲ್ಲ ಸರ್, ಆ ಪಾಟ್ನಲ್ಲೇ ಸ್ವಲ್ಪ ಈ ಮಣ್ಣು ಗೊಬ್ಬರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸೀರಾ ಬೀಜವನ್ನ ಕ್ಲೀನಾಗಿ ಚೆಲ್ಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಅದನ್ನ ಕಟ್ ಮಾಡಿಬಿಟ್ಟು ಕ್ಲೀನಾಗೆ ಆ ಮಿಷಿನ್ಗೆ, ಯಾಕಂದ್ರೆ ನಾಟಿ ಹಚ್ಚುವ ಮಿಷಿನ್ಗೆ ಆ್ಯಡ್ ಮಾಡಿದ್ರೆ ತುಂಬಾ ಚೆನ್ನಾಗೆ ಇದಾಗುತ್ತೆ ಸರ್, ಅದೇನು ತೊಂದರೆ ಏನಾಗಲ್ಲ. ಸಸಿ ಮಡಿ ಎಲ್ಲ ಹೇಗೆ ಮಾಡ್ಕೋತೀರಿ ನೀವು? ಮನೆ ಹತ್ರ ಮಾಡ್ತೀನಿ ಅಂತ ಹೇಳಂದ್ರೆ ಅದಕ್ಕೆ ನೀರಿನ ಅನುಕೂಲ ಎಲ್ಲ ಬೇಕಲ್ವಾ? ಹೌದು ಸರ್, ನನಗೆ ಯಾಕಂತಂದ ಹೇಳಿದ್ರೆ ನಾನು ಸ್ವಲ್ಪ ಈಗ ಈ ಬಾವಿ ಒಂದು ಮಾಡ್ಕೊಂಡಿದೀವಿ, ನನ್ನ ಬೋರ್ವೆಲ್ ಇದೆ, ಮನೆ ಹತ್ರ ಬೋರ್ವೆಲ್ ಇದೆ, ಬಾವಿ ಇದೆ, ಆ ಬಾವಿಯಿಂದ ಮೋಟರ್ ಹಾಕೊಂಡು ಸಸಿ ಮಡಿಗೆ ನೀರು ತಗೊಳ್ತೀನಿ ಸರ್, ನನಗೇನು ತೊಂದರೆ ಏನಾಗಲ್ಲ ಸರ್ ಅದು. ಮಣ್ಣಿಗೆಣ್ಣೆಲ್ಲ ಹಾಕ್ತೀನಿ ಸರ್, ಮಣ್ಣು ಗೊಬ್ಬರ ಈ ವರ್ಮಿ ಕಾಂಪೋಸ್ಟ್ ಗೊಬ್ಬರ ಇದೆಯಲ್ಲ ಸರ್, ಅದನ್ನೆಲ್ಲ ನಾನು ಅಳವಡಿಸ್ತೀನಿ, ತುಂಬಾ ಸಸಿ ಆಗಿಯೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಅದು. ಆಮೇಲೆ ಇದನ್ನ ನಾಟಿ ಮಾಡೋದ್ರಿಂದ ಏನ್ ಅನುಕೂಲ? ಈ ಯಾಂತ್ರೀಕೃತ ಪದ್ಧತಿಯಿಂದ ನಾಟಿ ಮಾಡೋದ್ರಿಂದ ಒಂದು ಕೂಲಿ ಆಳುಗಳ ಸಮಸ್ಯೆ ಪರಿಹಾರವಾಗುತ್ತೆ, ಮತ್ತೆ ಇದರಿಂದ ಇನ್ನೇನಾರ ಅನುಕೂಲ ಇದೆಯಾ ಸರ್? ಇದರಿಂದ ಒಂದು ಅನುಕೂಲ ಏನಪ್ಪಾ ಅಂತಂದ ಹೇಳಿದ್ರೆ, ಈ ನಮ್ಗೇನು ಈ ಸರ್ಕಾರಿ ಗೊಬ್ಬರ ಅಂತ ಏನಿದೆವಲ್ಲ, ಅದು ಆದಷ್ಟು ಇದರಲ್ಲಿ ಕಡಿಮೆ ಅಳವಡಿಕೆ ಆಗುತ್ತೆ. ಒಂದು ಹೆಂಗೆಪ್ಪ ಅಂತಂದ ಹೇಳಿದ್ರೆ, ಇದು ಸಾಲಿನಿಂದ ಸಾಲಿಗೆ ನಾಟಿ ಏನ್ ಮಾಡ್ತೀವಲ್ಲ, ಕಳೆ ಆಗ್ಲಿಕ್ಕೆ ಅವಕಾಶನೇ ಇಲ್ಲ. ಆಮೇಲೆ ಇನ್ನೊಂದು, ಈ ಇಳುವರಿ ಇದ್ರ ನೋಡ್ಕೊಂಡ್ರೆ, ನಾವು ಈಗ ಸಾಲ್ ನಾಟಿನ ಮಾಡಿ ನೋಡಿದೀವಿ, ಆಮೇಲೆ ಈ ರೈತರ ಸಾಲ ನಾಟಿ ಹಚ್ತೇವಲ್ಲ ಅದರಲ್ಲೂ ನೋಡಿದೀವಿ, ಇದು ತುಂಬಾ ಇಳುವರಿ ಚೆನ್ನಾಗಿ ಬರುತ್ತೆ ಸರ್ ಇದು. ಆಮೇಲೆ ಔಷಧಿನ ಅಷ್ಟೇನೆ, ಔಷಧಿ ಯಾಕಂದ್ರೆ ಸಾಲದಿಂದ ಸಾಲಿಗೆ ಗ್ಯಾಪ್ ಇರೋದ್ರಿಂದ ಸ್ವಲ್ಪ ಗಾಳಿಯ ಇದು ಅವಕಾಶ ಇರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಇದು. ಎರೆ ತೊಟ್ಟಿ ಏನಾರು ಮಾಡ್ಕೊಂಡಿದ್ರ? ಎರೆಹುಳ ಇದೆ ಸರ್ ನಮಗಿದೆ, ಇದೆ, ನಾನು ಮಾಡಿದ್ದೀನಿ, ಇಲ್ಲೇ ನಮ್ಮ ಸಂಶೋಧನಾ ಕೇಂದ್ರದ ತೋರಿಸಿದ್ರು, ಅದೇ ಸಿಸ್ಟಮ್ ಮಾಡಿದ್ದೀನಿ ಇದು. ಯಾಕಂದ್ರೆ ಒಂದು 9 ಅಡಿ ನಾನು ಇದು ಟ್ರಂಚ್ ತೆಗೆದ್ಬಿಟ್ಟು ಸೈಡ್ಗೆ ಕಲ್ಲು ಇದು ಮಾಡಿದ್ದೀನಿ, ನಾನು ಕಲ್ಲು ಹಾಕೊಂಡು ಅದರಲ್ಲಿ ಈಗ ಅಡಿಕೆ ಒಂಬಾಳೆ ಇರುತ್ತಲ್ಲ ಅದು ಕಸ, ಆಮೇಲೆ ಈ ಮಾಯನೆಲೆ, ಆಮೇಲೆ ಬಾಳೆದೆಲೆ, ಆಮೇಲೆ ಉಳಿದಿರ್ತಕ್ಕಂಥ ಎರೆಗಳು ಅಷ್ಟೇ ಎಲ್ಲ ಅದಕ್ಕೆ ಹಾಕಿ ಎರೆಹುಳೆ ಬಿಟ್ಬಿಟ್ರೆ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ಬರುತ್ತೆ ಗೊಬ್ಬರನು. ಈ ಭತ್ತದ ಸಸಿ ಮಡಿ ತಯಾರು ಮಾಡಬೇಕಾದ್ರೆ ಈ ಎರೆ ಗೊಬ್ಬರನೆಲ್ಲ ಬಳಸ್ತೀರ ಹೇಗೆ? ಹೌದು ಸರ್, ಭತ್ತದ ಸಸಿ ತಯಾರು ಮಾಡಬೇಕಾದ್ರೆ ನಾನು ಎರೆಹುಳ ಗೊಬ್ಬರ ಬಳಸಿದ್ದೀನಿ ಸರ್, ತುಂಬಾ ಚೆನ್ನಾಗಿ ಬಂದಿದೆ ಸರ್. ಯಾಕಂತಂದ ಹೇಳಿದ್ರೆ ಅದು ಹೆಚ್ಚು ಕಡಿಮೆ ಒಂದು ತಿಂಗಳು ತಂಕಲ್ವ ಅದು ಒಂದು ಅಂಶ, ಗೊಬ್ಬರದ ಅಂಶ ಅದರಲ್ಲಿ ಇದ್ದೇ ಇರುತ್ತೆ ಅಂತ ನನಗೆ ನಂಬಿಕೆ ಇದೆ ಸರ್ ಅದು. ಈಗ ಸಾಲು ನಾಟಿ ಅಂದ್ರೆ ಉದಾಹರಣೆಗೆ ಈ ಯಾಂತ್ರೀಕೃತ ಪದ್ಧತಿ ನಾಟಿ ಮಾಡೋದ್ರಿಂದ ಔಷಧಿ ಹೊಡೆಯೋದೆಲ್ಲ ಕಡಿಮೆ ಆಗುತ್ತೆ, ಮತ್ತೆ ನಾವು ರಾಸಾಯನಿಕ ಗೊಬ್ಬರನು ಸಹ ಹೆಚ್ಚಿಗೆ ಬಳಸದೇನೆ ಸಾವಯವ ಗೊಬ್ಬರವನ್ನು ಬಳಸಿ ಹೆಚ್ಚು ಇಳುವರಿ ತಗೋಬಹುದು ಅಂತ ಇನ್ನು ಕೆಲವು ರೈತರ ಅಭಿಪ್ರಾಯ. ಈಗ ತಮ್ಮ ಅನುಭವ ಏನ್ ಹೇಳಿ ಸರ್? ಈಗ ಏನಾಗುತ್ತೆ ಅಂತಂದ ಹೇಳಿದ್ರೆ, ಈಗ ಅದು ಆ ಪದ್ಧತಿ ಮಾಡಿ ನೋಡಿದೀವಿ ಸರ್ ನಾವು, ಅದು ಇಳುವರಿ ಜಾಸ್ತಿ ಬರುತ್ತೆ, ಖರ್ಚು ಅಷ್ಟೇ ಬರುತ್ತೆ, ಅದು ಸಾಲ್ ನಾಟಿ ಖರ್ಚು ಬಹಳ ಕಡಿಮೆ ಸರ್ ಅದು. ಯಾಕಂದ್ರೆ ನಮ್ಮನೆ ಗೊಬ್ಬರನ ಯೂಸ್ ಮಾಡೋದ್ರಿಂದ ನಮಗೆ ಬಹಳ ಅನುಕೂಲ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಆಮೇಲೆ ಸರ್ಕಾರಿ ಗೊಬ್ಬರ ಬೆಳೆದ್ ಈಗ ಆಲ್ರೆಡಿ ಸರ್ಕಾರಿ ಗೊಬ್ಬರ 2,500 ರೂಪಾಯಿ ಒಂದು ಕ್ವಿಂಟಾಲ್ ಇದೆ, ಔಷಧಿ ಯಾವುದೇ ಔಷಧಿ ತಗೊಳಕ್ ಹೋದ್ರುವ ಈಗ 1,000 ರೂಪಾಯಿ ಮೇಲೇನೆ ಔಷಧಿ, ರೈತರಿಗೆ ಏನು ಉಳಿಯಲ್ಲ. ಈ ಸಾವಯವ ಪದ್ಧತಿಯನ್ನು ನಾವು ಬಳಕೆ ಅಳವಡಿಕೆ ಮಾಡ್ಕೊಂಡ್ರಿಂದ ರೈತರಿಗೆ ಬಹಳ ಅನುಕೂಲ ಆಗುತ್ತೆ, ಆಮೇಲೆ ರೈತರಿಗೂ ಉಪಯೋಗನೂ ಆಗುತ್ತೆ ಸರ್ ಅದು. ಈಗ ಹಾಗಾಗಿ ನಾವು ಸಾವಯವ ಪದ್ಧತಿಯಲ್ಲಿಯೇ ಅನಿವಾರ್ಯವಾಗಿ ನಾವು ಭತ್ತವನ್ನು ಬೆಳಿಬೇಕು ಅಂತ, ಆದ್ರೆ ರಸಗೊಬ್ಬರವನ್ನ ಹಾಕದೇನೆಯ ಬರೀ ಸಾವಯವ ಪದ್ಧತಿನಲ್ಲಿ ಬೆಳೆ ಬೆಳೆದ್ರೆ ಇಳುವರಿ ಕಡಿಮೆ ಆಗಲ್ವಾ? ಈಗ ನೋಡಿ ಬಹಳಷ್ಟು ಜನ ರಸಗೊಬ್ಬರವನ್ನು ಹಾಕಿ ಜಾಸ್ತಿ ಇಳುವರಿ ತಗೊಂಡ್ವಿ ಅಂತೆಲ್ಲ ಹೇಳ್ತಾರೆ, ಆದ್ರೆ ಈ ಸಾವಯವ ಪದ್ಧತಿಲಿ ಬೆಳೆದ್ರೆ ಅಷ್ಟು ಇಳುವರಿ ಬರುತ್ತಾ? ಇಳುವರಿ ಸ್ವಲ್ಪ ಕಡಿಮೆ ಇರಬಹುದು ಸರ್, ಇಲ್ಲ ಅಂತ ಹೇಳಲ್ಲ. ಈಗ 50,000 ರೂಪಾಯಿ ಖರ್ಚು ಮಾಡಿ ಒಂದ್ ಎಕರೆಗೆ 55,000 ರೂಪಾಯಿ ಬೆಳೆ ಬೆಳೆದ್ರಿಂದ ಯಾವ ಲಾಭನೇ ಇಲ್ಲ ಅಂತ ನನ್ನ ಅನಿಸಿಕೆ. ಆಮೇಲೆ ಸಾವಯವ ಪದ್ಧತಿ ಬಳಸೋದ್ರಿಂದ 3,000 ರೂಪಾಯಿ ಖರ್ಚು ಮಾಡಿ 10,000 ರೂಪಾಯಿ ಲಾಭ ತಗೋಬಹುದು ಅಂತ ನನ್ನ ಅಭಿಪ್ರಾಯ ಸರ್. ಗುಣಮಟ್ಟ ತುಂಬಾ ಚೆನ್ನಾಗಿತ್ತು, ಯಾಕೆಂತ ಹೇಳಿದ್ರೆ ಸಾವಯವ ಪದ್ಧತಿಯಲ್ಲಿ ಬೆಳೀತಕ್ಕಂಥ ರೈಸನ್ನು ಊಟ ಅಕ್ಕಿಯನ್ನು ಊಟ ಮಾಡಿ ನೋಡಿ ನೀವು. ಈಗ ಒಂದು ಕಟಾವಿಗೆ 3 ತಿಂಗಳು 4 ತಿಂಗಳು ಭತ್ತದ ಕಟಾವು ಬರುತ್ತೆ, 7-8 ಸದಿ ಔಷಧಿ ಹೊಡಿಲೇಬೇಕು. ಆ ಒಂದು ಇದು ವಿಷ ಅಂಶ ಅದರಲ್ಲಿ ಏನ್ ಮಾಡಿದ್ರೆ ಇದ್ದೇ ಇರುತ್ತೆ ಸರ್, ಅಕ್ಕಿಯಲ್ಲಿ ಇದ್ದೇ ಇರುತ್ತೆ. ಹಂಗಾಗಿ ಸಾವಯವದ್ರಲ್ಲಿ ಯಾವ ರೋಗ ರುಜಿನ ಇಲ್ಲ, ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಹಾಗಾದ್ರೆ ನೀವು ಭತ್ತದ ಬೆಳೆಗೆ ಹೆಚ್ಚು ರಾಸಾಯನಿಕವನ್ನ ಬಳಸೋದೇ ಇಲ್ಲ, ಔಷಧಿ ಆಯ್ತು ರಸಗೊಬ್ಬರವಾಯ್ತು? ಇಲ್ಲ ಇಲ್ಲ ಹೆಚ್ಚು. ಈಗ ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಕೆಲವೊಂದು ಪದ್ಧತಿಗಳನ್ನೆಲ್ಲ ಅಳವಡಿಸ್ಕೊಂತ ಬಂದಿದ್ದಾರೆ, ಅವನ್ನ ನಮಗೆ ಬಹಳ ಉಪಯುಕ್ತವಾಗಿ ತಿಳಿಸ್ಕೊಟ್ಟಿದ್ದಾರೆ ಇಲ್ಲ ವಿಜ್ಞಾನಿಗಳು. ಹಂಗಾಗಿ ನಾನು ಈಗ ಒಂದು 3-4 ವರ್ಷದಿಂದಲೂ ನೋಡ್ತೀನಲ್ಲ, ನಾನೊಂದು ಆದಷ್ಟು 75% ಔಷಧಿಯನ್ನು ಕಡಿಮೆ ಮಾಡಿದ್ದೀನಿ. ಹಾಗಾದ್ರೆ ಈಗ ಒಂದು ಎಕರೆಗೆ ಭತ್ತ ಬೆಳೀಲಿಕ್ಕೆ ನೀವು ಎಷ್ಟು ರಸಗೊಬ್ಬರ ಮತ್ತೆ ಔಷಧಿ ಖರ್ಚು ಮಾಡ್ತೀರಿ, ಈ ರಾಸಾಯನಿಕ ಗೊಬ್ಬರ ಮತ್ತೆ ಔಷಧಿಗೆ? ನಾನು ಒಂದ್ ಎಕರೆಗೆ ಈಗ ಮೊದ್ಲೆಲ್ಲ 5,000-8,000 ತನಕ ಖರ್ಚು ಮಾಡ್ತಿದ್ದೆ, ಈಗ 1,500 ರೂಪಾಯಿ ಖರ್ಚಿಗೆ ಬಂದಿದ್ದೀನಿ ಅಷ್ಟೇ ಗೊಬ್ಬರ ಔಷಧಿಗೆ. ಇನ್ನಿದ್ದೆಲ್ಲ ನಮ್ಮ ಮನೆಯಲ್ಲೇ ಬೆಳೀತಕ್ಕಂಥ ಸಾವಯವ ಪದ್ಧತಿಯಲ್ಲಿ ವರ್ಮಿ ಕಾಂಪೋಸ್ಟ್ ಗೊಬ್ಬರವನ್ನು ಉಪಯೋಗಿಸ್ಕೊಂಡು ನಾವು ಬೆಳೆ ಬೆಳಿತೀವಿ. ಸರಿ ಮಲ್ಲೇಶಪ್ಪನವರೆ, ಈಗ ಅಡಿಕೆ ತೋಟದಲ್ಲಿ ಬಾಳೆನೂ ಹಾಕಿದ್ದೀನಿ ಅಂತ ಹೇಳಿದ್ರಿ, ಬಾಳೆ ಹೇಗಿದೆ, ಯಾವ ಜಾತಿ ಯಾವ ತಳಿಯನ್ನು ಹಾಕಿದ್ರಿ? ಸರ್ ನಾನು ಇದು ಏಲಕ್ಕಿ ಬಾಳೆ ಹಾಕಿದ್ದೀನಿ ಸರ್, ಈಗ ಏಲಕ್ಕಿ ಬಾಳೆ ಹಾಕಿದ್ದೀನಿ. ಈಗ ಅಡಿಕೆ ತೋಟದಲ್ಲಿ ಏಲಕ್ಕಿ ಬಾಳೆ ಹಾಕಿದ್ರಿಂದ ನನಗೆ ಅದು ಬಹಳ ಹೆಲ್ಪ್ ಆಗಿದೆ ಸರ್ ನನಗೆ. ಯಾಕಂತ ಹೇಳಿದ್ರೆ ಅಡಿಕೆ ಬೆಳೆಯಲ್ಲಿ ಒಂದೇ ಬೆಳೆಯನ್ನ ನಾವು ರೈತರು ಬೆಳೀತಾ ಇರ್ತಾರೆ, ಅಡಿಕೆ ಅಂದ್ರೆ ಅಡಿಕೆ ಅಷ್ಟೇನೆ ಅಂತ. ಉಪಯುಕ್ತವಾದ ಬೆಳೆಗಳನ್ನ ಹಲವಾರು ಬೆಳೆಗಳನ್ನ ಬೆಳಿಬಹುದು, ಉದಾಹರಣೆಗೆ ಕೋಕೋ ಹಾಕ್ಬಹುದು, ಉದಾಹರಣೆ ಬಾಳೆ ಹಾಕ್ಬಹುದು, ಏಲಕ್ಕಿ ಹಾಕ್ಬಹುದು, ಇದೆಲ್ಲ ಬೆಳ್ಕೊಂತ ಇರೋ ಮೆಣಸು. ನಾನು ಆಲ್ರೆಡಿ ಮೆಣಸು ಹಾಕಿದ್ದೀನಿ, ತುಂಬಾ ಚೆನ್ನಾಗಿದೆ, ಒಂದು 20-20 ಗುಣೆ ಮೆಣಸು ಹಾಕಿದ್ದೀನಿ, ತುಂಬಾ ಚೆನ್ನಾಗಿದೆ. ಹಂಗಾಗಿ ರೈತರು ಅಡಿಕೆನೇ ನಂಬ್ಕೊಂಡಿರಬಾರ್ದು, ಸೈಡ್ ಬೆಳೆಗಳನ್ನ ಆದಷ್ಟು ಬೆಳೆದ್ರಲ್ಲಿ ಉಪಯುಕ್ತತೆ ಇದೆ ಅಂತ ನನ್ನ ಅಭಿಪ್ರಾಯ ಸರ್. ಅದ್ರ ಜೊತೆಗೆ ಅಲಸಂದೆ ತೊಗರಿ ಆಮೇಲೆ ಅವರೆ ಇಂಥದನ್ನ ಬೆಳೆಗಳನ್ನು ಸಹ ಬೆಳಿಬಹುದು ಸರ್, ಅದರಲ್ಲಿ ಏನ್ ತೊಂದರೆ ಏನಿಲ್ಲ. ಈಗಾಗಲೇ ಸುಮಾರು 10 ವರ್ಷದ ಅಡಿಕೆ ಗಿಡಗಳು ಅಂತ ತಾವು ಹೇಳಿದ್ರೆ, ಅದ್ರ ನಡುವೆ ಈ ಅಲಸಂದೆ ಮತ್ತೆ ತೊಗರಿನೆಲ್ಲ ಹೇಗೆ ಬೆಳಕ್ ಸಾಧ್ಯ ಆಗುತ್ತೆ ಮಲ್ಲೇಶಪ್ಪರೇ? ಸರ್ ಈಗ ಹೆಂಗೆ ಅಂತಂದ ಹೇಳಿದ್ರೆ, ಈಗ ಆದ್ರೆ ಏನು ಅಡಿಕೆ ಬೆಳೆಯಲ್ಲಿ ಒಂದೊಂದು ಸಾಲ ಹಾಕಿದ್ರೆ ಸರ್, ಸೆಂಟ್ರಿಗೆ ಒಂದು ಸಾಲ ಹಾಕಿದ್ರೆ ಸರ್, ತೊಗರಿ ಒಂದು ಸಾಲ ಹಾಕಿದ್ರೆ ಒಂದು ಎಕರೆಗೆ ಏನಿಲ್ಲ ಅಂತಂದು ಹೇಳಿದ್ರೆ 3-4 ಕ್ವಿಂಟಲ್ ತೊಗರಿ ಬೆಳಿಬಹುದು ಸರ್, ಆರಾಮ ತೆಗಿಬಹುದು, ಏನು ತೊಂದರೆ ಏನಿಲ್ಲ. ಒಂದೇ ಸಾಲ ಹಾಕಿ ನೀವು ನೋಡಿ, ನಾವು ಮಾಡಿದ್ವಿ ಸರ್ ಇಲ್ಲಿ, ಅವನು ಅನುಭವ ಇದೆ, ತುಂಬಾ ಚೆನ್ನಾಗಿ ಬರುತ್ತೆ. ಅಲಸಂದೆನ ಅಷ್ಟೇನೆ, ಅಲಸಂದೆ ನಾವು ಏನ್ ಮಾಡ್ತಿದ್ವಿ ಅಂತಂದು ಹೇಳಿದ್ರೆ ಪೂರ್ತಿ ಅಲಸಂದೆ, ಈಗ ನಾವು ಗೊಬ್ಬರ ಏನು ಹೋಗ್ತೀವಲ್ಲ ಸರ್, ವರ್ಮಿ ಕಾಂಪೋಸ್ಟ್ ಗೊಬ್ಬರ ಎಲ್ಲ ಹೋಗಿ ಏನು ಹೋಗ್ತೀವಲ್ಲ, ಆ ಥರ ಉಕ್ಕಂತ ಹೋಗ್ಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ, ಏನು ತೊಂದರೆ ಏನಾಗಲ್ಲ ಸರ್. ಎರಡು ಸರಿ ಔಷಧಿ ಸ್ಪ್ರೇ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಲಸಂದೆ. ಈಗ ಅಡಿಕೆ ತೋಟದಲ್ಲಿ ಅಡಿಕೆ ಸಸಿ ಮತ್ತೆ ಬಾಳೆ ಇವೆರಡರ ಅಂತರ ಎಷ್ಟಿಟ್ಟಿದ್ದೀರಿ ಸರ್? ಅಡಿಕೆ ಬಾಳ ಅಂತರ ನಮಗೆ 9 ಒಂದು ಅಡಿಕೆ ದಾಯ ಇರುತ್ತೆ, 9 4.5 ಒಂದೊಂದು ಗ್ಯಾಪ್ ಸಿಗುತ್ತೆ. ಹೌದಾ, 4.5 ಒಂದೊಂದು ಗ್ಯಾಪ್ ಕೊಟ್ಬಿಟ್ಟು ನಾವು ಬಾಳೆ ಹಾಕಿದ್ದೀವಿ, ಬಾಳೆ ತುಂಬ ಚೆನ್ನಾಗಿದೆ. ಆಮೇಲೆ ಅದಕ್ಕೆ ಬಾಳೆಯಲ್ಲಿ ನಾವು ಸ್ವಲ್ಪ ಈ ಮಣ್ಣು ಆಮೇಲೆ ಊರು ಗೊಬ್ಬರ ಅಂತ ಹೇಳ್ತೀವಲ್ಲ ಸರ್, ಕೊಟ್ಟಿಗೆ ಗೊಬ್ಬರ ಅದನ್ನು ಹಾಕೋದ್ರಿಂದ ಅಡಿಕೆಗೆ ಏನೂ ತೊಂದರೆ ಆಗಲ್ಲ, ಬಾಳೆನೂ ಫಲವತ್ತತೆಯಾಗಿ ಬರುತ್ತೆ ಸರ್ ಬಾಳೆ. ಸರ್ ಈಗ ತೊಗರಿ ಮತ್ತೆ ಅಲಸಂದೆನೂ ಇದರಲ್ಲಿ ಮಧ್ಯಂತರ ಬೆಳೆಯಾಗಿ ಬೆಳಿತೀರಿ, ಮಿಶ್ರ ಬೆಳೆಯಾಗಿ ಅಂತ ಹೇಳಿದ್ರಲ್ಲ, ಈಗ ಅದರಿಂದ ಮತ್ತಿನ್ನೇನು ಅನುಕೂಲ ಇದೆ ಈಗ ಅಡಿಕೆ ತೋಟಕ್ಕೆ ಆತರ ಬೆಳೆಯೋದ್ರಿಂದ? ಸರ್ ಈಗ ಅಡಿಕೆ ಈಗ ಮಧ್ಯಂತರ ಬೆಳೆ ಬೆಳೆಯೋದ್ರಿಂದ ನಾವು ತೊಗರಿಯಲ್ಲಿ ಸಾಕಷ್ಟು ಫಲವತ್ತಾದ ಇದಿರುತ್ತೆ ಸರ್, ಗೊಬ್ಬರ ಇರುತ್ತೆ ಸಾಕಷ್ಟು, ಎಲೆಯೆಲ್ಲ ಉದುರಿಬಿಟ್ಟು ನೀವು ನೋಡಿರ್ಬೋದು ಅದು ಎಷ್ಟು ಗೊಬ್ಬರ ಉಪಯುಕ್ತತೆ ಅಂತಂದು ಹೇಳಿದ್ರೆ ಅಡಿಕೆ ಬಾಳಿಗೆ ಅಷ್ಟು ಉಪಯುಕ್ತತೆ ಇರ್ತದೆ ಸರ್. ತೊಗರಿನ ಅವರೇನು ಅಷ್ಟೇನೆ, ಅಲಸಂದೆನೂ ಅಷ್ಟೇನೆ, ತುಂಬಾ ಅದರಲ್ಲಿ ಹಸಿರಿನ ಅಂಶ ಜಾಸ್ತಿ ಇರೋದ್ರಿಂದ ಅದು ತುಂಬಾ ಆ ಒಂದು ಫಲವತ್ತತ ಮಣ್ಣನ್ನ ಫಲವತ್ತತೆಯನ್ನ ಬೆಳೆಗಳನ್ನ ಕೊಡ್ಲಿಕ್ಕೆ ತುಂಬಾ ಉಪಯುಕ್ತತೆ ಆಗುತ್ತೆ ಸರ್. ಅದು ದ್ವಿದಳ ಧಾನ್ಯಗಳನ್ನ ಈಗ ಆಲ್ರೆಡಿ ನೀವು ಮಾರ್ಕೆಟ್ ಅಲ್ಲಿ ಕೇಳಿದ್ರಿ, ಯಾವುದೇ ದ್ವಿದಳ ಧಾನ್ಯಗಳ ತಾನಕ್ಕೆ ಹೋದ್ರು 100 ರೂಪಾಯಿ ಕೆಜಿ ಇದೆ, ಆದಷ್ಟು ನಾವು ನಮ್ಮ ಸ್ವಲ್ಪ ಜಮೀನಿನಲ್ಲೇ ನಾವು ಬೆಳ್ಕೊಳ್ಳೋದ್ರಿಂದ ನಮ್ಮ ಮನೆಗೆ ಸಾಕಷ್ಟು ಕಾಳು ಕಡಿಗಳನ್ನು ನಾವು ಮಾಡ್ಕೋಬಹುದು ಅಂತ ನನ್ನ ಅಭಿಪ್ರಾಯ. ಮಲ್ಲೇಶಪ್ಪನವರು, ಈಗ ಸಾವಯವ ಪದ್ಧತಿನಲ್ಲಿ ನೀವು ಬೇಸಾಯ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ, ಹಸುಗಳನ್ನೇನಾದ್ರು ಸಾಕಿದಾರೆ? ಹೌದು ಸರ್, ನಾನು ಈಗ ಆಲ್ರೆಡಿ ನಾನು 4 ಹಸು ಇದೆ ಈಗ 2 ಹಸು ಕೊಡ್ತಾ ಇದೆ, ಹಾಲು ಕರಿತಿದ್ದೀನಿ, ಇನ್ನೆರಡು ಹಸು ಇದಾಗಿದೆ. 2 ಹಸಿಂದ ನಾನು ಇಲ್ಲೇ ನಮ್ಮ ARS ಫಾರಂ ಪಕ್ಕದಲ್ಲೇ SR ಕ್ಯಾಂಪ್ ಅಂತಿದೆ, ಡೈರಿ ಇದೆ, ಅಲ್ಲಿಗೋಗಿ ಡೈಲಿ ನಾನು 15 ಲೀಟರ್ ಹಾಲು ಹಾಕ್ತೀನಿ ಸರ್, ಡೈಲಿ ಬೆಳಿಗ್ಗೆ 15 ಲೀಟರ್, ಸಾಯಂಕಾಲ 15 ಲೀಟರ್ 2 ಹಸಿಂದ ಹಾಲು ಹಾಕ್ತೀನಿ. ಅದರಿಂದ ತುಂಬ ಅನುಕೂಲ ಇದೆ, ಯಾಕಂತಂದೇಳಿದ್ರೆ ನಮ್ಮ ತೋಟದಲ್ಲೇ ಸ್ವಲ್ಪ ನಾವು ನೇಪಿಯರ್ ಹುಲ್ಗಿಲ್ಲೆಲ್ಲ ಬದಿ ಮೇಲೆಲ್ಲ ಹಾಕಿದ್ದೀವಿ, ಹುಲ್ಲೆಲ್ಲ ಹಾಕೊಂಡಿದ್ದೀವಿ, ಅದ್ರ ಜೊತೆಗೆ ನಮ್ಮ ಭತ್ತದ ಹುಲ್ಲು ಇದೆ, ಆಮೇಲೆ ನಮ್ಮ ಕ್ಯಾಟ್ಲ್ ಫೀಡು KMF ಕೊಡ್ತಾರೆ, ಆಮೇಲೆ KMF ಈ ಮೆಕ್ಕೆಜೋಳನ ಹುಲ್ಲಿನ ಬೀಜಗಳನ್ನು ಕೊಡ್ತಾರೆ ಸರ್, ಅದನ್ನು ಹಾಕೊಂಡಿದ್ದೀವಿ. ಆದ್ರಿಂದ ಹಾಲಿನಿಂದ ತುಂಬ ರೈತರಿಗೆ ಉಪಯುಕ್ತವಾದಂಥ ಒಂದು ದುಡಿಮೆ ಸರ್ ಅದು. ಹಾಲಿನಿಂದಲೂ ಈ ಕಡೆ ದುಡಿಮೆ ಆಗುತ್ತೆ, ಜೊತೆಗೆ ಅದರಿಂದ ಬರುವಂತಹ ಸಗಣಿಯಿಂದಲೂ ಸಹ ನಾವು ಬೆಳೆಗಳಿಗೆ ಹಾಕೊಳ್ಳೋದ್ರಿಂದ ಒಳ್ಳೆ ಗುಣಮಟ್ಟದ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ. ಮಲ್ಲೇಶಪ್ಪನವರು, ಈಗ ತಾವು ಕತ್ತಲಗೆರೆ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ವಿಜ್ಞಾನಿಗಳನ್ನ ಭೇಟಿ ಮಾಡಿ ಹೊಸ ಹೊಸ ತಂತ್ರಜ್ಞಾನಗಳನ್ನೆಲ್ಲ ಪಡ್ಕೊಂಡೆ ಅಂತ ಹೇಳಿದ್ರಿ, ಅದಕ್ಕೆ ಮುಂಚೆ ನಿಮ್ ಬೇಸಾಯ ಕ್ರಮಗಳೆಲ್ಲ ಹೇಗಿತ್ತು? ಸರ್, ಅದಕ್ಕಿಂತ ಮುಂಚಿತವಾಗಿ ನಾವು ದಡ್ಡತನದಲ್ಲಿ ಬಹಳ ಹಾಳಾಗ್ಬಿಟ್ಟಿದೀವಿ ರೈತರು. ಹೇಗೆ ಅಂತಂದೇಳಿದ್ರೆ, ಈಗ 1 ಎಕರೆ ಗೊತ್ತಿಲ್ದಂಗೆ 1 ಕ್ವಿಂಟಲ್ 1.5 ಕ್ವಿಂಟಲ್ ಗೊಬ್ಬರ ಹಾಕೋದು, ಆಮೇಲೆ ಟ್ರ್ಯಾಕ್ಟರ್ ಹೆಚ್ಚಿ ಆಳವಾಗಿ ನೆಲವನ್ನು ಉಳುಮೆ ಮಾಡೋದು. ಆಳವಾಗಿ ಉಳುಮೆ ಮಾಡಿದರೆ ಆ ಬೇರೆ ವಸ್ತುಗಳೆಲ್ಲ ಮೇಲ್ಕ್ ಬಂದ್ಬಿಡ್ತಾವೆ, ಮೇಲ್ಕ್ ಬಂದ್ಬಿಟ್ಟು ಅದಕ್ಕೆ ಸಿಗ್ತಕ್ಕಂಥ ಅಂಶ ಸಿಗದೇ ಇಲ್ಲ, ಭೂಮಿ ಫಲವತ್ತೆ ಅದ ಇವತ್ತು ಸಿಗಲ್ಲ. ಹಂಗಾಗ್ಬಿಟ್ಟು ಭಾಳ ಜನ ರೈತರು ಭಾಳ ಇದಾಗ್ಬಿಟ್ಟಿದ್ರು. ಈಗ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಕತ್ತಲಗೆರೆಯಲ್ಲಿ ಆ ಒಂದು ಪದ್ಧತಿ ನಮಗೆ ವಿಜ್ಞಾನಿಗಳು ತೋರಿಸಿದ್ರು, ಆಳವಾಗಿ ಭೂಮಿ ಉಳೋದ್ರಿಂದ ಏನು ತೊಂದರೆ ಆಗುತ್ತೆ, ಆಮೇಲೆ ಕೆಲವೊಂದು ವಿಧಾನಗಳೆಲ್ಲ ಹೇಳ್ಕೊಟ್ಟಿದ್ದಾರೆ ಸರ್ ಅವರೆಲ್ಲ. ಹಂಗಾಗಿ ರೈತರಿಗೆ ಇಂಥ ಉಪಯುಕ್ತವಾದ ಇದನ್ನ ಮಾಡ್ಕೊಳ್ಳೋದ್ರಿಂದ ಒಳ್ಳೇದು ಸರ್. ನೀವು ತರಬೇತಿ ಕಾರ್ಯಕ್ರಮಗಳಿಗೆಲ್ಲ ಭಾಗವಹಿಸಿದ್ರ? ನಾವು ತರಬೇತಿ ಕೇಂದ್ರದಲ್ಲಿ ಭಾಗವಹಿಸಿದ್ವಿ ಸರ್, ಭಾಗವಹಿಸಿದ್ವಿ, ಎಲ್ಲ ತರಬೇತಿ ಕೇಂದ್ರಗಳಲ್ಲಿ ಎಲ್ಲ ಭಾಗವಹಿಸಿದ್ವಿ, ಕೆಲವೊಂದು ಅನಿಸಿಕೆಗಳನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನಮಗೆ ಪ್ರಾಕ್ಟಿಕಲ್ ಆಗಿ ಕೆಲವೊಂದು ಈ ಭತ್ತದ ಪದ್ಧತಿ, ಕಬ್ಬಿನ ಪದ್ಧತಿ, ಬಾಳೆ ಪದ್ಧತಿ, ಅಡಿಕೆ ಪದ್ಧತಿ, ಇವನ್ನೆಲ್ಲ ತೆಂಗು ಇವನ್ನೆಲ್ಲ ಹೇಗೆ ನಿರ್ವಹಣೆ ಮಾಡ್ಬೇಕಂತಂದು ತಿಳಿಸ್ಕೊಟ್ಟಿದ್ದಾರೆ ಸರ್. ತೆಂಗು ಹಾಕಿದ್ದೀರಾ ತೋಟದಲ್ಲಿ? ತೆಂಗು ಹಾಕಿದ್ದೀವಿ ಸರ್, ತೆಂಗು ನಂದು ಒಂದು 12 ಗಿಡ ಇದೆ ಸರ್, ಅಷ್ಟೇ ಸುತ್ತೋಲೇ ಇದೆ, 12 ಗಿಡ ಇದೆ, ತುಂಬಾ ಚೆನ್ನಾಗಿ ಕಾಯ್ಬಿಡುದು. ಸರಿ, ಈ ಅಡಿಕೆ ಮತ್ತೆ ತೆಂಗಿಗೇನಾರ ರೋಗಬಾಧೆ ಕೀಟ ಬಾಧೆಗಳೇನಾರ ಕಾಣಿಸ್ಕೊಂಡಿದ್ಯಾ ಸರ್? ಮೊದ್ಲೇ ಈ ನುಸಿ ಪೀಡೆ ಅಂತ ಒಂದಿತ್ತು, ನುಸಿ ಪೀಡೆ ರೋಗ ತೆಂಗಿಗೆ ಇತ್ತು, ಆಮೇಲೆ ಆಲ್ರೆಡಿ ಅದು ಅಡಿಕೆಗೆ ಬಂದಿತ್ತು. ಅದಕ್ಕೆ ಸ್ವಲ್ಪ ನಮ್ಮ ವಿಜ್ಞಾನಿಗಳನ್ನ ಕರ್ಕೊಂಡು ಹೋದಾಗ ಆ ಕೆಲವೊಂದು ಔಷಧಿ ಗುಣಮಟ್ಟಗಳನ್ನ ಅವರೆಲ್ಲ ಹೇಳ್ಕೊಟ್ರು. ಆಮೇಲೆ ತೆಂಗಿಗೆ ಅದು ಯಾವ್ದೋ ಒಂದು ಹುಳ ಕೊಟ್ಟಿದ್ರು ಸರ್, ಅದನ್ನ ಬಿಟ್ಟಾಗ ಕಂಪ್ಲೀಟ್ ಅದು ಪೂರ್ತಿ ವಾಶ್ ಔಟ್ ಆಯ್ತು ಸರ್, ಅದು ಕಂಪ್ಲೀಟ್ ಹೋಯ್ತು. ಅಡಿಕೆಯಲ್ಲಿ ಸ್ವಲ್ಪ ಇತ್ತು ಅದು, ಅದನ್ನ ಔಷಧಿ ಗುಣಮಟ್ಟವನ್ನು ಹೇಳ್ಕೊಟ್ಟಾಗ ನಾವು ಸ್ಪ್ರೇ ಮಾಡಿದ್ವಿ, ಅದು ಕಂಪ್ಲೀಟ್ ಹೋಯ್ತು ಸರ್, ಅದು ಅಡಿಕೆಯಲ್ಲಿ ನಿವಾರಣೆ ಆಯ್ತು. ಈಗ ತೊಗರಿಗೆ ಈ ಕೀಟಬಾಧೆ ರೋಗಬಾಧೆಗೆಲ್ಲ ಏನೇನು ಔಷಧಿಗಳನ್ನ ತಾವು ಬಳಸ್ತೀರಿ ಸರ್? ಈಗ ತೊಗರಿಗೆ ನಾವು ಕೀಟನಾಶಕಗಳನ್ನ ನಮ್ಮ ವಿಜ್ಞಾನಿಗಳು ಹೇಳ್ಕೊಟ್ಟಾಗೆ ನಾವು ಅಳವಡಿಕೆ ಮಾಡಿದ್ವಿ ಸರ್. ತೊಗರಿ ಹಾಕಿದ 20-22 ದಿವಸಕ್ಕೆ ಒಂದ್ಸರಿ ನಾವು ಸ್ಪ್ರೇ ಮಾಡ್ತೀವಿ, ಸಿಂಪರಣೆ ಮಾಡ್ತೀವಿ. ಆಮೇಲೆ ಹೂ ಬಿಡುವ ಪದ್ಧತಿಯಲ್ಲಿ ಅವಾಗ ಒಂದ್ಸರಿ ಸಿಂಪರಣೆ ಮಾಡ್ತೀವಿ, ಕಾಳು ಕಟ್ಟುವಾಗ ಒಂದ್ಸರಿ ಸಿಂಪರಣೆ ಮಾಡ್ತೀವಿ, 4 ಸರಿ ಸಿಂಪರಣೆ ಮಾಡ್ಬೇಕು ಸರ್ ಅದಕ್ಕೆ ಹಾಕ್ತೀವಿ. ಆವಾಗ ಅದು ತೊಗರಿ ತುಂಬ ಚೆನ್ನಾಗಿ ಹುಳ ಇಲ್ದಂಗೆ, ಆಮೇಲೆ ಇದು ಏನು ಈ ಸಣ್ಣ ಇದು ಬರುತ್ತಲ್ಲ ಸರ್ ಅದು ಅದು ಕಾಳು ಕಟ್ಟುವಿಕೆ ತುಂಬ ಚೆನ್ನಾಗಿರುತ್ತೆ. ಈಗ ತೊಗರಿ ಮತ್ತು ಅಲಸಂದೆನಲ್ಲಿ ಈ ತರದ ಕೀಟಬಾಧೆಯನ್ನ ನಿವಾರಣೆಗೆ ನೀವು ಬೇರೆ ಯಾವ್ದಾರ ಮಾರ್ಗಗಳನ್ನು ಅನ್ಸ್ಕೊಂಡಿದ್ರಾ? ಈಗ ಉದಾಹರಣೆಗೆ ಬೇರೆ ಬೇರೆ ಜಾತಿಯ ಹೂಗಳನ್ನು ಬೆಳೆಯೋದ್ರಿಂದ ಅಥವಾ ಈ ರೀತಿ ಬೇರೆ ಪರಭಕ್ಷಕ ಕೀಟಗಳನ್ನ ಅಲ್ಲಿ ಬಿಡೋದ್ರಿಂದ ಈ ತರದ ರೋಗಬಾಧೆಗಳು ಕಡಿಮೆ ಆಗುತ್ತೆ ಅನ್ನುವಂತ ಮಾಹಿತಿಗಳು? ಹೌದು ಸರ್, ಅದು ಕೊಟ್ಟಿದ್ದಾರೆ ಇಲ್ಲಿ. ಆಕ್ಚುಲಿ ಒಂದೆರಡು ಜಮೀನಿನಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ರು ಅದನ್ನ, ಅದು ತುಂಬಾ ಚೆನ್ನಾಗಿ ಬಂದಿದೆ, ಅದನ್ನು ನಾವು ಅಳವಡಿಸಬೇಕು ಅಂತಂದೇಳಿ ಪ್ರಯತ್ನ ಪಡ್ತಿದ್ದೀವಿ ಸರ್ ಈಗ. ಒಳ್ಳೇದು ಮಲ್ಲೇಶಪ್ಪನವರ, ಒಟ್ಟಾರೆಯಾಗಿ ಈಗ ನಿಮ್ಮ ಕೃಷಿ ಹೇಗೆ ಅನ್ಸುತ್ತೆ? ಕೃಷಿ ಪದ್ಧತಿಯಲ್ಲಿ ರೈತರು ದಡ್ಡತನದಿಂದ ಒಕ್ಕಲ್ತನ ಮಾಡಿದ್ರೆ ಏನು ಉಳಿಯಲ್ಲ ಸರ್. ವಿಜ್ಞಾನಿಗಳು ಹೇಳ್ಕೊಟ್ಟ ರೀತಿಯಲ್ಲಿ ಏನಾದರೂ ಅವ್ರ ಮಾರ್ಗಗಳನ್ನು ಅನುಸರಿಸಿದ್ರೆ ರೈತರು ಉದ್ಧಾರ ಆಗೋದ್ರಲ್ಲಿ ಯಾವುದೇ ಸಮಸ್ಯೆ, ರೈತರಲ್ಲಿಗೆ ಒಂದು ವಿವಿಧ ಬೆಳೆಗಳನ್ನು ಬೆಳೆಕೊಳ್ಳೋದ್ರಿಂದ ಆಮೇಲೆ ಹೊರಗಡೆ ಸಾಲ ತರಂದು ಬಹಳ ಕಡಿಮೆ ಆಗುತ್ತೆ. ಯಾಕೆಂತ ಹೇಳಿದ್ರೆ ಈ ಬೆಳೆ ಹೋದ್ರೆ ಆ ಬೆಳೆ ಬರುತ್ತೆ, ಆ ಬೆಳೆ ಬೆಳೆ ಈ ಬೆಳೆ ಬರುತ್ತೆ, ಹಂಗಾಗಿ ರೈತರಿಗೆ ಸಾಲ ಬಾಧೆಯನ್ನು ತುಂಬಾ ಕಡಿಮೆ ಆಗುತ್ತೆ ಅಂತ ನನ್ನ ಅನಿಸಿಕೆ.